ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಭೀಮಳ್ಳಿ ಗ್ರಾಮದ ರೈತರಾದ ಶಿವಲಿಂಗಪ್ಪ ಚೋರ್ಗಸ್ತಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಕಲಬುರಗಿ ತಾಲೂಕು ಭೀಮಳ್ಳಿ ಗ್ರಾಮದ ಅನುಭವಿ ಹಿರಿಯ ರೈತರಾಗಿರುವಂತಹ ಶಿವಲಿಂಗಪ್ಪ ಚೋರ್ಗಸ್ತಿಯವರಿದ್ದಾರೆ. ಕಳೆದ 4.5 ದಶಕಗಳಿಂದ ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹಳ ದೊಡ್ಡ ಅನುಭವ ಅವರದು ಕೃಷಿ ಒಳಗೆ. ಬೆಳೆಗಳನ್ನು ಕೂಡ ಮಾಡ್ಯಾರ, ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ, ಅರಣ್ಯ ಕೃಷಿಯನ್ನು ಕೂಡ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಬರದ ಜೊತೆಗೆ ಹೋರಾಟ ಮಾಡುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿ ಮಳೆ ನೀರಿನ ಸಂಗ್ರಹದ ಕಡೆ ಅವರು ಹೆಚ್ಚಿನ ಒಂದು ಗಮನವನ್ನ ಹರಿಸಿದ್ದನ್ನು ನಾವು ಕಾಣ್ತೀವಿ. ನಮ್ಮ ರೈತರೇ ಎಲ್ಲರಿಗೂ ಇದು ಮಾದರಿಯಾಗುವಂತಹ ಒಂದು ಕೆಲಸ. ಇವತ್ತು ನಮಗೆ ಏನು ಜಲ ಸಂಪನ್ಮೂಲ ಸಿಗ್ತಾ ಇದೆ ಅಥವಾ ನಮ್ಮ ಹೊಲದೊಳಗೆ ಏನು ಸಂಪನ್ಮೂಲಗಳಾದವ ಅವುಗಳನ್ನು ನಾವು ಸೂಕ್ತವಾಗಿ ಬಳಸಿಕೊಳ್ಳುವುದರ ಕಡೆ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಅಂಥ ಪಾಠ ಇವತ್ತು ನಮಗ ಶಿವಲಿಂಗಪ್ಪ ಚೋರ್ಗಸ್ತಿಯವರಿಂದ ಸಿಗ್ತದ ಅನ್ನುವಂತಹ ವಿಚಾರ ಖುಷಿ ಕೊಡುವಂತಹದ್ದು. ಶಿವಲಿಂಗಪ್ಪ ಚೋರ್ಗಸ್ತಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ದೊಡ್ಡ ಅನುಭವ ತಮ್ಮದು ಕೃಷಿ ಒಳಗೆ. ಕಳೆದ 45 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ. ಬಹುಶಃ ತಮ್ಮ ಓದು ಮುಗಿದು ಕೂಡಲೇ ಒಕ್ಕಲುತನಕ್ಕೆ ಬಂದ್ರಿ ಅಂತ ಹೇಳಿ, ಅಥವಾ ಅದಕ್ಕಿಂತ ಮೊದಲು ಕೂಡ ತಮ್ಮ ತಂದೆಯವರ ಜೊತೆಗಿರ್ಬೋದು ಅಥವಾ ಏನ್ ಪಾರಂಪರಿಕ ಕೃಷಿ ಇದೆ? ನಮ್ಮ ಮುತ್ತೆಯವರಿಂದಲೂ ಒಕ್ಕಲುತನ ಇತ್ತು. ಒಕ್ಕಲುತನ ಇತ್ತು, ತಾವು ತಮ್ಮ ತಂದೆಯವರ ಜೊತೆಗೆ ಕೃಷಿ ಮಾಡ್ಕೊಂಡ್ ಬಂದಂತ. ಸ್ಕೂಲಿಗೆ ಹೋಗೋ ಟೈಮ್ ನಾವು ಊರಾಗೆ ಸ್ಕೂಲ್ ರೀ, ಶನಿವಾರ ರವಿವಾರ ಯಾವಾಗ ಸೂಟಿ ಇರ್ತದಲ್ರಿ ಅವಾಗೆಲ್ಲ ನಮ್ ತಂದೆಯವರು ಹೊಲಕ್ ಹೋಗ್ಲಿಕ್ಕೆ ಒತ್ತಾಯ ಮಾಡ್ತಿರು. ನಾವ್ ಮನ್ಯಾಗ ಕೂಡ ಕೊಡ್ತಿದ್ದಿಲ್ಲ, ಹೋಗ್ತಿದ್ದೇವು. ತಿಳಿದಿದ್ದು ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೋತ ಹೋದಾಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ, ಅದೇ ಅನುಭವ ನಮ್ಗೆ. ನಿಮ್ಮಷ್ಟಕ್ಕೆ ನೀವು ಕೃಷಿ ಒಳಗೆ ತೊಡಗಿಸಿಕೊಂಡಿದ್ದು ಯಾವಾಗ, ಎಲ್ಲಿ ತನಕ ಓದು ನಿಮ್ದು? ಪಿ ಯು ಸಿ ಮುಗಿತ್ರಿ 1981 ಪಿ ಯು ಸಿ ಮುಗಿತು. ಮುಗಿತ್ರಿ, ಮುಗಿದ ನಂತರ ನೇರವಾಗಿ ಕೃಷಿ ಬಂದ್ಬಿಟ್ರಿ? ಕೃಷಿಗೆ ಬಂದ್ರಿ. ಮುಂದೆ ಓದ್ಲಿಲ್ಲ? ಓದ್ಲಿಲ್ರಿ, ಓದ್ಲಿಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಅವಾಗ ಓದಿನ ಅನುಕೂಲನೂ ಇರ್ಲಿಲ್ರಿ. ಸಿಟಿದಾಗ ಬಂದು ಇಲ್ಲೇ ವಸತಿ ಮಾಡಿ ಕಲಿಬೇಕಾಗಿತ್ತು. ನಮ್ಮ ಮನೆಯದ ಆರ್ಥಿಕ ಪರಿಸ್ಥಿತಿ ಬಹಳ ಕಮ್ಮಿ ಇತ್ರಿ, ಕಲ್ಸಪ್ಲೇ ಇದ್ದಿದ್ದಿಲ್ಲ ಅವಾಗ. 20 ಎಕರೆ ಹೊಲ ಇದ್ರು ಆಗಿನ ಕಾಲದಾಗ ಅದು ಬೆಳೆದಿದ್ದು ಮನೆಗೆ ಸಾಲ್ತಿದ್ದಿಲ್ಲ. ಹಾ, ಅಷ್ಟಿತ್ತು. ಹಾಗಾಗಿ ಓದಿನ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ನಾವು 3 ಜನ ಅಣ್ಣತಮ್ಮಂದಿರು, 3 ಜನ ಒಕ್ಕಲ್ತನೆ ಮಾಡಿದೆವು. ನೀವು ಕೃಷಿ ಬಂದಂತ ಸಮಯದೊಳಗ ತಮ್ಮ ತಂದೆಯವರು ಹೇಳಿಕೊಟ್ಟಂತ ಪಾಠಗಳು ನಿಮ್ ಜೊತೆಗಿದ್ದು, ಅದ್ರ ಜೊತೆಗೆ ಏನೇನು ಬದಲಾವಣೆ ಮಾಡಬಹುದು ಅಥವಾ ಏನು ಹೊಸ ನಾವು ಮಾಡಬಹುದು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಏನು ಶುರು ಮಾಡಿದ್ರಿ ತಾವು ಕೆಲಸ? ನಾನು ಒಕ್ಕಲ್ತನಕ್ಕೆ ಬರುತ್ತಲೇನೆ ನಮ್ಮ ಹೊಲದಾಗ ನೀರ್ ಇರಲಿಲ್ಲರಿ. ನಮ್ದು ಮೇಲಡಿ ಖುಷ್ಕಿ ಭೂಮಿ, ನೀರಿರ್ಲಿಲ್ಲ. ನೀರಿಗ ಯಾರ್ದೋ ತೋಟ ನೋಡಿ ತೋಟ ಮಾಡ್ಬೇಕು, ನೀರ್ ಮಾಡ್ಬೇಕು ಅನ್ನಿಸ್ತು. ಮನೆಯವರೇ ಎಲ್ಲರೂ ಸೇರಿ ಬಾವಿ ಹೊಡ್ಲಿಕ್ಕೆ ಚಾಲು ಮಾಡಿದೇವ್ರಿ. 2-3 ವರ್ಷ ಬಾವಿ ಹೊಡೆದಾಗ ಒಂದು ಥೋಡೆ ನೀರ್ ಬಿದ್ದು. ಹಾ ರೀ, ನೀರ್ ಬಿದ್ಮೇಲೆ ಮೊದಲು ಹಚ್ಚಿದ್ದೇ ಒಂದು 15-20 ತೆಂಗಿನ ಮರ ಹತ್ತದ. ನೀರ್ ಬಿದ್ದಾವ ಹೊಲ್ದಾಗ ತೆಂಗಿನ ಮರ ಇರ್ಲೈತೆ ಇಂಟ್ರೆಸ್ಟ್. ತೋಟಗಾರಿಕೆ ಮೇಲೆ ಭಾಳ ಇಂಟ್ರೆಸ್ಟ್ ರೀ ನಂಗೆ. ಆ ಕಾಲದಾಗ ಏನಾಗಿತ್ತರಿ, ಫಾರೆಸ್ಟ್ನವರು ಅಗಿ ತಂದು ಊರು ಹಂಚ್ತಿದ್ರು ಗಿಡ ಹಚ್ಚ ಸಲುವಾಗಿ. ನಮ್ಮೂರಾಗೂ ಅಗಿ ತಂದಿದ್ರು, ಅದೇ ಟೈಮ್ನಾಗ ಸಾಗವಾನಿ ಅಗಿ ತಂದಿದ್ರಿ. ತಂದು ಯಾರ ಇಚ್ಛೆ ಉಳ್ಳ ರೈತರು ವೈದ್ಯಕ್ಕೆ ಹಚ್ಚಬಹುದು ಅಂತೇಳಿ. ಅವಾಗ ನಾ ತಗೊಳ್ಕ ಹೋದಾಗ ನಾನು ನೋಡಿದ ಮೇಲೆ ನಾ ಹಸ್ತೀನಿ ನೀ ಹಸ್ತೀನಿ ಅಂತೇಳಿ ಕಚ್ಚಾಟ ನಡೀತಾರೆ ಮಂದಿ. ನಡೆದಾಗ 100 ಅಗಿನೇ ಕೊಟ್ರು ಅವರು ಫಸ್ಟಿಗೆ, 100 ಅಗಿ ಕೊಟ್ರು. ಅವ್ರು 100 ಅಗಿ ತಂದು ಹಚ್ಚದ. ಅದ್ರ ಮ್ಯಾಲ ನಮ್ಗೆ ಯಾಕೋ ಇನ್ನ ಜಾಸ್ತಿ ಹಚ್ಚಬೇಕು ಅನಿಸ್ತು. ಅವಾಗ ನಾವು ಫಾರೆಸ್ಟ್ಗೆ ಹೋಗಿ ನಮಗೆ ನೀವು ಕೊಟ್ಟಿವು ಸಾತಿಲ್ಲ, ಮತ್ ಬೇಕು ಖರೀದಿ ಆದ್ರೆ ಕೊಡ್ರಿ, ಇಲ್ಲಾಂದ್ರ ಮತ್ ಫ್ರೀದಾಗ ಕೊಡೋದಿತ್ತಂದ್ರೆ ಕೊಡ್ರಿ ಅಂತ. ಇಲ್ರಿ ನಂಬಲ್ಲಿ ಫ್ರೀದಾಗ ಇಲ್ಲ, ಅದೇನಿತ್ತು ಅದು ಆಯ್ತು, ಈಗ 2 ರೂಪಾಯಿಗೆ ಒಂದು ಅಗಿ ಅಂತ ಹೇಳಿದ್ರು. ಅಂದ್ರೂ ಆಧಾರ ಆಗಲಕತ್ ಹೇಳಿ 800 ಅಗಿ ತಂದು ಹಚ್ಚಿದ್ರಿ. ಯಾವಾಗ ಹಚ್ಚಿದ್ರಿ ಇದನ್ನ? 83-84 ಸಾಗವಾನಿ ಗಿಡಗಳನ್ನ ಸಾಗವಾನಿ ಗಿಡ ಹಚ್ಚಿದ್ರಿ. ಒಂದು 800 ಗಿಡ ಹಚ್ಚಿದೆ. 800 ಗಿಡಗಳ ಅಂದ್ರೆ ಏನು ಬದುವಿಗಳ ಮೇಲೆ ಹಚ್ಚಿದ್ರು? ಬದುವಿಗೆ ರೀ, ಹೊಲ ಒಂದ್ 20 ಎಕರೆ ಅದ, ಮತ್ತ ಈಗ ಒಳಗ ಸಾಗವಾನಿ ಮಾಡ್ಕೊಂಡ್ ಕೂತೀವಿ ಅಂದ್ರೆ ಬೇರೆ ಮೈಲಿಗೆ ಬೇಕಾಗ್ತದ ಅಂತ ಹೇಳಿ ಬರೀ ಬಾರ್ಡರ್ ಹಚ್ಚಬಿಟ್ರಿ. ಪೂರ್ವ ಪಶ್ಚಿಮ ದಿಕ್ಕಿಗೆ ಹಚ್ಚಿದ್ರೆ ಹೊಲದಾಗ ಓಡಿ ಆಗಲ್ಲ ಅಂತ ಹೇಳ್ತೀವಿ, ಅದ ಹಚ್ಚಿಬಿಟ್ಟೆವು. ಗಿಡ ಬಹಳ ಮಸ್ತ್ ಹೊಂಟವ್ರಿ. ಅವಾಗ ಒಂದ್ 50 ತೆಂಗಿನ ಮರ ಹಚ್ಕೊಂಡೆ. ಅದು ಅದು ಸೇರ್ಸಿ ಹೊಲದಾಗ ಎಲ್ಲಾ ಕಡೆ ಆಕಾರ ಮಾಡಿದಾಗ ಸಾಮಾನ್ಯವಾಗಿ ಅದಕ್ಕೆ ನೀರ್ ಹೋಗೇ ಹೋಗ್ತಿವ್ರಿ. 800 ಗಿಡ ಬೆಳೆದು ಆ ಹಚ್ಚ ಟೈಮ್ನಾಗ ನಾ ಅನ್ಕೊಂಡ ಮುಂದ ಎಂದರೆ ಒಂದಿನ ಬರಗಾಲ ಬಿದ್ರು FD ಇದ್ದಂಗೆ ಇರ್ತದೆ ಬೇಕಂತ ಹೇಳಿ ಅದು ಮಾಡಿ ಇಟ್ಕೊಂಡೆ. ಬರೀ ಖುಷ್ಕಿನೇ ರೀ, ಅವಾಗೇನ ಅಷ್ಟೊಂದು ಮಾಲ್ ಬೆಳಿತಿದ್ದಿಲ್ರಿ ಯಾರನು. ಅಲ್ಪ ಸ್ವಲ್ಪ ಮನಿಗೆ ಬೇಕಾದಷ್ಟು ಬೆಳೆದ್ರೆ ಸಾಕನ್ನೋದು ಅಷ್ಟೇ ಮಾಡ್ತಿದ್ರು. ನಾವು ಮುಂದ್ ಬರ್ಬರ್ತ ಒಂದಕ್ಕೊಂದು ಒಂದಕ್ಕೊಂದು ಕಬ್ಬು ಮಾಡೋದು, ಬಾಳೆ ಮಾಡೋದು, ಪಪ್ಪಾಯಿ ಮಾಡೋದು, ಹಣ್ಣಿನ ಬೆಳೆಗ್ ಹೋಗದ. ಹಿಂಗಾಗಿ ಒಂದು ಒಂದು ಒಂದು ಮಾಡ್ಕೋತ ಬಂದಾಗ ಪ್ರೋಗ್ರೆಸ್ ಹಾಕೋತೇವೆ. ಕಬ್ಬು ಜಾಸ್ತಿ ಮಾಡಿದೆವು. ಕಬ್ಬು ಜಾಸ್ತಿ ಮಾಡಿ ಹೊಲದಾಗೆ ಬೆಲ್ಲದ ಘಾಣ ಗಿಣ ಮಾಡಿಕೊಂಡು ಕಡಿಮೆ ಲೇಬರ್ದಾಗ ಘಾಣ ಆಗಪ್ಲೆ ಮಾಡಿಕೊಂಡು ಬಹಳ ದಿವಸ ಕಬ್ಬು ಮಾಡಿದೆವ್ರಿ. ಹಾ ರೀ, ಕಬ್ಬಿಂದು ಅಂದ್ರೆ ನೀರಿನ ಕೊರತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋತ್ ಬತ್ರಿ. ಅದೇನು 84ರದಾಗ ಬಾವಿ ಹೊಡೆದೇವು, ಒಂದು 10-12 ವರ್ಷ ಆಗೋಣ ಎಲ್ಲ ಕಡೆ ಹೊರಗೆಲ್ಲ ಬೋರ್ ಆದವು ರೀ, ನಮ್ ಬಾವಿ ನೀರ್ ಹೋಯ್ತು. ಮತ್ತೆ ಮುಂದೇನ್ ಮಾಡಿದ್ರಿ? ಅದಕ್ಕೇನು ಕೃಷಿ ಹೊಂಡ ಆಗ್ಲಿ ಅಥವಾ ನಿಲ್ಸುವಂತ ವ್ಯವಸ್ಥೆ? ಬಾವಿ ನೀರ್ ಹೋಗೋಣ, ನಾವು ಬೋರಿಗೆ ಮತ್ತೆ ಎಲ್ಲರೂ ಬೋರ್ ಹೊಡಿತಾರ, ನಾವು ಬೋರ್ ಹೊಡಿಬೇಕಾದ ಬೋರಿಗೆ ಬಿದ್ದೇವ್ರಿ. 14 ಬೋರ್ ಹೊಡೆದ್ರಿ. 14 ಬೋರ್ ಹೊಡೆದ್ರಿ? 14 ಬೋರ್ ಹೊಡೆದ್ರಿ. ಪ್ರತಿ 100-150 ಅಡಿ ಒಂದ್ ಬಿಡದೆ ಬೋರ್ ಹಾಕಿದೇವೆ. ಯಾರು ಸಿಗ್ತಾರ ಅವ್ರಿಗೆ ತರೋದು, ತೋರಿಸೋದು, ಬೋರ್ ಹಾಕೋದು. ಅಷ್ಟ್ ಮಾಡಿದ್ರು ನೀರ್ ಬೀಳಲಿಲ್ಲ. ಯಾರಿಗೆ ತೋರಿಸಿ ನೀವು ನೀರ್ ಇದು ಬೋರ್ ತೆಗೆದ್ರಿ? ಜಿಯಾಲಜಿಸ್ಟ್ ಕರ್ಕೊಂಡ್ ಬಂದ್ರಿ? ಹ್ಮ್ರಿ, ಅವ್ರಿಗಿನ ಕರ್ಕೊಂಡ್ ಬಂದೀವಿ. ನಮ್ ಊರಾಗ ಬ್ಯಾರೆಯವ್ರ ಹೊಲದಾಗ ಯಾರಿಗ ಬೋರ್ ಹಾಕದಾಗ ಹೆಚ್ಚು ನೀರ್ ಬೀಳ್ತಾವಲ್ರಿ, ಅವ್ರ ಯಾರು ಹೇಳ್ಯಾರ ಅವ್ರಿಗೆ ಕರ್ಕೊಂಡ್ ಬಂದ್ರಿ. ಅವ್ರಿಗೆ ಕರ್ಕೊಂಡ್ ಬಂದ್ರು ನೀರ್ ಬೀಳಿಲ್ರಿ. ಸ್ವಲ್ಪ ನಮ್ ಮೇರೆ ನೀರಿಂದು ಬಹಳ ಇದು ಅದ್ರಿ, ಬೀಳಿಲ್ಲ. ಅವಾಗ ಅದನ್ನು ಸಾಕಾಯ್ತ್ರಿ. ಮತ್ತೆ 14 ಬೋರ್ ನೀವು ತೆಗದಿರಿ, ಒಂದಕ್ಕೂ ನೀರ್ ಬೀಳಿಲ್ಲ ಅಂತಂದ್ರೆ ಮತ್ತ ಅಲ್ಲಿ ತನಕ ನೀವು ಆಶಾಭಾವನೆ ಇಟ್ಕೊಂಡ್ ಹೆಂಗ್ ಹೋದ್ರಿ ಅಂತ ಅದೇ ವಿಚಿತ್ರ ಅನ್ಸುವಂತದ್ದು. ಪ್ರಯತ್ನ ಬೀಳಲಿಲ್ಲ ರೀ, ಒಟ್ಟ ಬೀಳಲಿಲ್ಲ. ಆದ್ರೆ ಅದ್ರ ಮೇಲೆ ನೀವು ಮಾಡುವಂತ ಖರ್ಚು, ನಾಳೆ ಬೀಳಿಲ್ಲಪ್ಪ ಅಂತಂದ್ರೆ ಮತ್ತೇನಪ್ಪ ನಾವು ಮಾಡಿದ್ದೆಲ್ಲ ಮತ್ತೆ ವೇಸ್ಟ್ ಆಗ್ತದ ಅಂತೇಳಿ. ಅದು ಹೊಲದ ಬೆಳಿಬೇಕ್ರಿ, ಬೆಳೆದಿದ್ದ ಅಲ್ಲೇ ಏನಾರ ಪ್ರಯತ್ನ ಮಾಡ್ಕೊತ ಇರೋದ್ರಿ. ಹೊಲದಾಗೆ ಮನಿ ಕಟ್ಸೋದು, ಕೊಟ್ಟಿಗೆ ಕಟ್ಸೋದು, ಹಿಂಗ ಇವೆಲ್ಲ ಎರೆಹುಳ ಘಟಕಗಳು ಮಾಡೋದು, ಇಂಥವಕ್ಕೆಲ್ಲ ಖರ್ಚು ಮಾಡೋದ್ರಿ. ಬಂದಿದ್ದು ಮಾಲ್ ಎಷ್ಟು ಆದಟ್ಟು ಅಲ್ಲೇ ಖರ್ಚು ಮಾಡೋದು. ಹಾಗಾಗಿ ಏನು ಅನ್ಸಲಿಲ್ಲ. ಆದ್ರೆ ಪ್ರಯತ್ನ ಬಿಟ್ಟಿಲ್ರಿ, ಪ್ರಯತ್ನ ಬಿಟ್ಟಿಲ್ಲ. ಅಲ್ಲಿ ಬೆಳೆದಿದ್ದು ಒಯ್ದು ಎಲ್ಲರೇ ಹಾಕಿ ಹಿಂಗೇನು ಮಾಡಿಲ್ಲ ನಾವು. ನೀರಿನ ಸಲುವಾಗಿ ಪ್ರಯತ್ನ ಮಾಡಿರಿ ಹೆಚ್ಚಿಗೆ. ತೋಟಗಾರಿಕೆ ಬೆಳೆ ಮಾಡ್ಬೇಕನ್ನೋದು ಇಂಟ್ರೆಸ್ಟ್ ಬಹಳ್ರಿ. ಅಡಿಲಿ ಈಗ 14 ಬೋರ್ ತೆಗೆದ್ರು ಬೀಳಿಲ್ಲ, ಮತ್ತೆ 15ನೇ ಬೋರ್ ತೆಗೆದ್ರಿ? 15ನೇ ಬೋರ್ ಹಾಕಿದಾಗ 1 inch ಬಿತ್ತರಿ. 1 inch ನೀರ್ ಬಿತ್ತು, ನೀರ್ ಬಂತು. 1 inch ಬಿತ್ತು, 1 inch ಬಿದ್ದು 4-5 ವರ್ಷ ಕಬ್ಬು ಮಾಡಿದೇವ್ರಿ. ಟ್ರಿಪ್ಪಿನ ಮೇಲೆ ಕಬ್ಬು ಮಾಡಿ ಮತ್ತೇನಾರೇ ತೋಟಗಾರಿಕೆ ಬೆಳೆ ಮಾಡ್ಬೇಕು, ಬಾಳೆ ಗಿಳಿ ಮಾಡಿದೇವ್ರಿ. ಆ ಬಾಳೆಗೆ ಮಂಗ್ಯಾನ್ ಕಾಟ ಚಾಲು ಆಯ್ತು, ಅದು ಬಾಳೆನೂ ತೆಗೆದು. ಹಾ ರೀ, ಏನ್ ನೀರಿಂದ ಇದೇ ರೀತಿ ಆದ್ರೂ ಇದು ಮಾಡಲ್ಲ ಅಂತ ಮತ್ತ ಚೆಕ್ ಡ್ಯಾಮ್ ಕೃಷಿ ಹೊಂಡಕ್ಕೆ ಹೋದ. ಈ ಭೂಮಿ ಒಳಗ ಜಲ ಭರ್ತಿ ಮಾಡ್ಬೇಕು ನಾವು. ಮಳೆಗಾಲದಾಗ ನೀರ್ ಹಿಡಿದು ಇಟ್ಕೋಬೇಕು, ಬ್ಯಾಸಿಗಾಗ ಉಪಯೋಗ ಮಾಡ್ಬೇಕು ಅಂತ ಹೇಳಿ ಹೊಲದಾಗೆಲ್ಲ ಚೆಕ್ ಡ್ಯಾಮ್ ಕೃಷಿ ಹೊಂಡ ಗಿಂಡ ಮಾಡಿದೇವ್ರಿ. ಅದರಿಂದ ಉಪಯೋಗ ಆಯ್ತು. ಉತ್ತಮವಾಗಿ ಮಳೆ ಬಂದ್ರೆ ಚೆಕ್ ಡ್ಯಾಮ್ ಫುಲ್ ತುಂಬಿತು. ಅಂದ್ರೆ ಏನ್ ಹಳ್ಳ ಇದ್ದು ಚೆಕ್ ಡ್ಯಾಮ್ ಮಾಡೋದಕ್ಕೆ? ನಿಮ್ಮಲ್ಲಿ ಬಾಜು ಹಳ್ಳ ಹರಿತಾ ಇದ್ದು? ರೈತರದು ಒಬ್ಬರು ಹೊಲದ ನೀರು ಒಬ್ಬರು ಹೊಲದಾಗ ಬರ್ತಾವ್ರಿ. ಸಾಮಾನ್ಯವಾಗಿ ಹೊಲದ ನೀರೇ ಬರ್ತಾವ. ಹ್ಮ್ರಿ, 100 ಎಕರೆ ಹೊಲದಾಗ ಬರ್ತದ್ರಿ ಎಲ್ಲ ಕಡೆದು ನೀರು ಗಾಳಿ. ಆ 100 ಎಕರೆ ತಂದು ನಾ ಹಿಡಿದಿಟ್ಕೊಂಡ. ಎಷ್ಟು ಚೆಕ್ ಡ್ಯಾಮ್ ಮಾಡಿದ್ರಿ ಮತ್ತೆ ನೀವು? 2 ಚೆಕ್ ಡ್ಯಾಮ್, ಒಂದು ಕೃಷಿ ಹೊಂಡ. ಬಹಳ ದೊಡ್ಡದು ಮಾಡಿನ್ರಿ. ಕೃಷಿ ಹೊಂಡ ಎಷ್ಟು ದೊಡ್ಡದ? 40 ಫೀಟ್ ಅಗಲ್ರಿ, 70 ಫೀಟ್ ಉದ್ದ, 10 ಫೀಟ್ ಗುಮ್ಮದ್ರಿ. ಅದು ಫುಲ್ ತುಂಬತಲ್ರಿ. ಈಗಾದ್ರೂ ರೀ, ಈ ವರ್ಷ ಎಂದೂ ರೋಣಿ ಮಳಿ ಬಂದಿದ್ದಿಲ್ಲ. ಆದ್ರೆ ಈ ಸಲ ರೋಣಿ ಮಳಿ ಬಂದ್ರಿ. ಫಸ್ಟಿಗೆ ಚೆಕ್ ಡ್ಯಾಮಿಗೆ ನೀರು ಬಂದು, ನಮ್ ಚೆಕ್ ಡ್ಯಾಮಿಗೆ ನೀರು ಬರ್ಬೇಕಾದ್ರೆ ಹಳ್ಳ ಕೊಳ ತುಂಬಿ ಹೋದ್ರೆ ಬರ್ತಾವ್ರಿ. ಬಂತು, ಬಂದ್ ತುಂಬಿತು, ಒಣಗಿದ ಬಾವಿ 3 ದಿನದಾಗ ಚಾರ್ಜ್ ಆಯ್ತು. ಈಗ ಹೋದ ವರ್ಷ ಮಳಿ ಆಗಿದ್ದಿಲ್ಲಲ್ಲ. ಹಾ ರೀ, ಅವಾಗ ಪರಿಸ್ಥಿತಿ ಹೆಂಗಿತ್ತು? ಪೂರ ಒಣಗಿತ್ರಿ, ಪೂರಾ ಒಣಗಿತ್ತು. ನೀರೇ ಇರ್ಲಿಲ್ಲ, ನೀರೇ ಇರ್ಲಿಲ್ಲ ರೀ. ಏನು ಇರ್ಲಿಲ್ಲ. ಅಂತ ಬಾವಿ 3 ದಿನದಾಗ ನೀರ್ ಬಂದ್ವ್ರಿ. ನಿಮ್ಗ ಜಲಾನಯನ ಪ್ರದೇಶ ದೊಡ್ಡದ, 100 ಎಕರೆ ಜಮೀನು ನಿಮಗ್ ಸಿಗ್ತದ ನೀರು ಹರದ್ ಬರ್ತದ ಬ್ಯಾರೆಯವ್ರ ಹೊಲ್ದಂತ ಬರ್ತಾರ. ಮತ್ ಈಗ ಬ್ಯಾರೆಯವ್ರು ಈ ತರ ಚಕಡೆ ಮಾಡ್ಕೊಂಡಿಲ್ಲ ನಿಮ್ಮ ಸುತ್ತಮುತ್ತಲ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ನೋಡ್ತಾರ್ರಿ. ಆದ್ರೆ ನೀರ್ ನಿಂತ ಮೇಲೆ ಹೊಲ ಕೆಡ್ತದಲ್ರಿ, ಅದಕ್ಕ ರೈತರು ಒಪ್ಪಲ್ಲ. ನೀರ್ ನಿಂದ್ರು ಕೂಡ ಇದು ಸಮಸ್ಯೆ. ಈಗ ಬಂದಿದ್ದ ನೀರು ಹರದ್ ಹೋಗುವಂತ ವ್ಯವಸ್ಥೆ ಮತ್ತೆ ಆಗೇ ಆಗ್ತದ, ಅದನ್ನ ಚಕಡೆ ಮೂಲಕನೇ ಮಾಡ್ಬೇಕಾಗ್ತದೆ. ಹಾ ಮಾಡ್ಬೇಕಾಗ್ತದಲ್ರಿ, ನಿಂದಿರ್ಬೇಕಲ್ರಿ, ಎರಡು ದಿನ ನಾಲ್ಕು ದಿನ ನೀರ್ ನಿಂದಿರ್ಸ್ಬೇಕು. ಹೌದು, ಹಾ ನಿಂದಿರ್ಸ್ಬೇಕ, ಅದು ಭೂಮಿಗೆ ತಯಾರ ಕೆಡ್ತದ್ರಿ, ಬಿತ್ತಲಿಕ್ ಬರಲ್ಲ ಅವ್ರಿಗೆ. ಈಗ ರೈತರು ತಲೆಯಾಗಿ ಏನ್ ಉಳ್ದದ, ನಿಂತ ನೀರು ಹೋಗ್ಬೇಕು ಹೊರಗ, ಅದು ಮಾಡೇನೆ ಇವತ್ತ ನೀರಿಂದ ಬರಗಾಲ ಬಂದಿದೆ. ಹೆಚ್ಚಾದ ನೀರನ್ನು ಹೊರಗೆ ಹೋಗೋದಕ್ಕ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆದ್ರೆ ನೀರು ನೆಲದೊಳಗೆ ಹಿಂಗ್ ಬೇಕಲ್ಲ, ನೆಲದೊಳಗೆ ನೀರ್ ಹಿಂಗದ್ರ ಅಲ್ಲಿ ತೇವಾಂಶ ಬಹಳ ಹಿಂಗ್ಬೇಕಾದ್ರೆ ನಿಂದ್ರಿಸ್ಬೇಕ್ರಿ, ನೀರ್ ನಿಂದ್ರಿಸ್ಬೇಕು. ನಾವ್ ನೋಡ್ರಿ 40 feet ಅಗಲ, 450 feet ಉದ್ದ, 10 feet ಗುಮ್ಮ ನೀರ್ ನಿಂದ್ರಿಸ್ತೇನ್ರಿ. ಅದ್ಭುತ, ಅಷ್ಟು ನೀರ್ ನಿಂದಿರ್ತದ. ಅವಾಗ 3 ದಿನದ ಬಾವಿ ಚಾರದ, 3-4 ಬಾವಿ ಹಳಿದ್ ನಮ್ ಮುತ್ತೇನ್ ಕಾಲದ ಒಂದ್ ಬಾವಿ ಅದ್ರಿ, ಒಂದ್ ನಮ್ ಕೈ ಮೇಲೆ ಹೊಡಿಸಿದ ಒಂದ್ ಬಾವಿ ಅದ, ಇವಿಸ್ ಬೋರ್ ರೀ, ಎಲ್ಲಾ ರೀಚಾರ್ಜ್ ಆತಾವ್ರಿ. ನೀರ್ ಈಗ ನಡ್ದಾವ್ರಿ, ಈಗ ಏನು ನಿಮ್ಗೆ ಏನು ಬಾಧೆ ಇಲ್ಲೇ ಇಲ್ಲ, ಬೇಕಾದಷ್ಟು ನೀರ್ ಅದ ನಿಮ್ಗ. ಈಗ ಮಳೆ ನೀರಿಂದೇ ಅದೆಲ್ಲ ಆಗಿದೆ, ಮಳೆ ನೀರಿಂದ. ಆದ್ರೆ ಇದೇ ಮಳೆ ಕಂಟಿನ್ಯೂ ಎಷ್ಟು ಬರ್ಬೇಕು ಅಷ್ಟು ಬರ್ಬೇಕ್ರಿ, ಇದ್ರ ಮೇಲೆ ಹೋಯ್ತು ಅಂದ್ರೆ ಮತ್ತೆ ಬ್ಯಾಸಿಗೆ ಸಮಸ್ಯೆ ಅಡ್ಡಿಲ್ಲ. ಈಗ ನಾವು ನೋಡ್ತಾ ಇದೀವಿ ವಾತಾವರಣ ಏರ್ಪೇರ್ ಆಗ್ತಾ ಇದೆ. ಹೌದ್ರಿ, ಒಮ್ಮೆ ಹೆಚ್ಚು ಬರೋದು, ಒಮ್ಮೆ ಕಡಿಮೆ ಬರೋದು, ಒಮ್ಮೆ ಇಲ್ಲೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅದ. ಇಂತ ಸಂದರ್ಭದೊಳಗೆ ಎಷ್ಟು ನಮಗ್ ಬರ್ತದ ಅಷ್ಟ ಅವ್ರು ಹಿಡ್ಕೊಂಡು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತದ, ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ ಅನುಕೂಲ ಆಗ್ತದ. ತಾವ್ ಹೇಳಿದ್ರೆ ಗಿಡಗಳನ್ನ ಬೆಳೆದಿವಿ ಅಂತ ಹೇಳಿ, ಆ ಗಿಡಗಳನ್ನ ಬೆಳೆಯೋದ್ರಿಂದ ನೀರು ನೆಲದೊಳಗೆ ಇಂಗುವಂತ ವ್ಯವಸ್ಥೆ ಆಗ್ತದ, ಬಹಳ ದಿನಗಳವರೆಗೆ ನೀರು ನೆಲದೊಳಗೆ ಉಳಿತದ. ಈ ವ್ಯವಸ್ಥೆ ನಮ್ಮ ರೈತರೆಲ್ಲರೂ ಮಾಡ್ಕೊಳ್ಬೇಕು, ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಈಗ ನಮ್ದು ನೋಡಿ ಸಾಗುವಾನಿ ಗಿಡ ಬಹಳ ಮಂದಿ ಹಚ್ಚಾರ್ರಿ, ಆದ್ರ ಪ್ರಯತ್ನ ಮಾಡಿ ಬೆಳೆಸಿಲ್ಲ. ಈಗ ಒಂದ್ಸಲ ಕಟಾವ್ ಆಯ್ತು, 25 lakh rupees ಮಾರಾಟ ಮಾಡಿದೆ. ಎಷ್ಟು ಗಿಡಗಳನ್ನು ಕಟಾವ್ ಮಾಡಿದ್ರಿ? 300 ಗಿಡ ಮಾಡಿದೇವ್ರಿ. 300 ಗಿಡ ಹ್ಮ್ 800 ಗಿಡದಾಗ ಗಿಡಗಳು ಬಹಳ ಹೋಗಿದ್ದವ್ರಿ, ಗಾಳಿಯಿಂದ ಮುರಿದು ಮಾಡಿ ಹೋಗಿವ್ರಿ. ಇದ್ದೀವಿ 300 ಗಿಡ ಬಹಳ ಚಂದ ಇದ್ದು. ಆ 300 ಗಿಡ ಒಂದ್ 25 lakh ಮಾರದೇವ್ರಿ. ಅದನ್ನ ಮಾರಾಟ ಹೆಂಗ್ ಮಾಡಿದ್ದ ನೀವು? ಸಾಮಿಲ್ಸ್ ಅವರೇ ಬಂದು ಅವ್ರ ಪರ್ಮಿಷನ್ ತಕೊಂಡೆ ಹೋಯ್ದ್ರಿ. ಅಂದ್ರೆ ಅರಣ್ಯ ಇಲಾಖೆಯಿಂದ ನೀವು ಇದು ತಗೊಂಡ್ರಿ ಪರ್ಮಿಷನ್? ನಾವು ತೋಲಿಲ್ರಿ, ಪಾಣಿದಾಗ ಇತ್ತರಿ ನಮ್ದು ಎಂಟ್ರಿ, ಅವ್ರಿಗೆ ಪಾಣಿ ಕೊಟ್ಬಿಟ್ಟೆವು. ಅವರೇ ತಿರ್ಗಾಡಿ ಎಲ್ಲ, ನಾವು ತಿರ್ಗಾಡಕ್ ಹೋದ್ರೆ ಬಹಳ ತಿರ್ಗಾಡಿಸ್ತಾರ ಅಂತ ಹೇಳಿ ನಾವು ಎಲ್ಲ ಅವ್ರ ಕಡೆ ಮಾಡಿದೇವ್. ಅಂದ್ರೆ ಎಲ್ಲಿ ಕಲಬುರಗಿ ಒಳಗೆ ಮಾರಾಟ ಮಾಡಿದ್ರಿ? ಕಲಬುರಗಿ ಒಳಗೆ. ಅಂದ್ರೆ ಮಾರಾಟ ಮಾಡೋದಕ್ಕೇನ ತೊಂದರೆ ಇಲ್ಲ, ಸರಳವಾಗಿ ನಾವು ಮಾರಾಟ ಮಾಡಬಹುದು. ಈಗೇನಿಲ್ರಿ, ಹಾಗೇನಿಲ್ಲ. ಆದ್ರೆ ನೀವು ಇಲಾಖೆ ಗಮನಕ್ಕೆ ತರಬೇಕಾಗ್ತದೆ, ಅವರೇ ಎಲ್ಲ ಕೊಟ್ಟಿರ್ತಾರೆ, ಎಲ್ಲ ಮಾಡಿ ಇದ್ ಮಾಡ್ತಾರಂತೆ. ನಾವು ಪಾಣಿದಾಗ ಎಂಟ್ರಿ ಮಾಡಿದ್ದು ಇಲಾಖೆ ಗಮನಕ್ಕೆ ಬಂದಂಗೆ ಇರ್ತದ. ಹೌದು, ಆದ್ರೆ ಮಾರಾಟ ಮಾಡುವ ಮುಂದ ಈ ಎಲ್ಲ ಪ್ರೊಸೀಜರ್ಸ್ ಇರ್ತಾವ, ಈ ಕೆಲಸ ಅವ್ರು ನಿಮ್ಮ ಪರವಾಗಿ ಮಾಡ್ತಾರೆ. ತಿರುಗಾಡೋದೆಲ್ಲ ಅವ್ರ ಕಡೆ ಹಚ್ಚಿಬಿಟ್ಟಿದ್ದೇವ್ರಿ, ಅವರೇ ಮಾಡ್ಕೊಂಡು ಹೋಯ್ದ್ರ ಅವರು. ಈಗ ಅವು ಕಡದ ಮೇಲೆ ಕಟಾವ್ ಆಗಿದ ಗಿಡಕ್ಕೆ ಮತ್ ಈಗ 4 ವರ್ಷ ಆಯ್ತ್ರಿ ಕಟಾವ್ ಆಗಿ, ಮತ್ತೆ ಚಿಗತ್ ಮತ್ ದೊಡ್ಡ ಮರ ಆಗ್ಯಾವ್ರಿ. ಮತ್ತೀಗ 5-6 ವರ್ಷನಾಗ ಮಾರಾಟ ಮಾಡಪ್ಲೆ ಆಗ್ಯದ್ರಿ. ಹೌದಾ? ಈಗ 300 ಗಿಡಗಳನ್ನ ಏನ ತಾವು ಮಾರಾಟ ಮಾಡಿದ್ರಿ, ಅವು ಎಷ್ಟು ವರ್ಷದ ಗಿಡ ಇದ್ದು? ಅವು 18-20 ವರ್ಷ, 25 ವರ್ಷ, 20-25 ವರ್ಷದ ಗಿಡಗಳಿದ್ದು. ಬೆಳವಣಿಗೆ ಎಲ್ಲ ಚಲೋ ಆಗಿತ್ತು, ಚಲೋ ಆಗಿತ್ತು, ಉತ್ತಮವಾದ ಕಟ್ಟಿಗೆ ರೀ. ಈಗ ಯಾರು ನಿಮ್ ಕಡೆಯಿಂದ ತಗೊಂಡು ಹೋದ್ರಲ್ಲ, ಅವರು ಕಟ್ಟಿಗೆ ಗುಣಮಟ್ಟದ ಬಗ್ಗೆ ಏನಾದ್ರೂ ಹೇಳಿದ್ರ ನಿಮಗೆ? ಇಂತ ಕಟ್ಟಿಗೆನೆ ನಾ ಎಲ್ಲಿ ನೋಡಿಲ್ರಿ, ಈ ಏರಿಯಾದಾಗ ಇಂತ ಕಟ್ಟಿಗೆ ಹೆಂಗ್ ಬೆಳೆದು ಅಂತ. 45 feet ಉದ್ದ ಐತ್ರಿ, 2.5-3 feet ದಪ್ಪ. ಇಂತ ಕಟ್ಟಿಗೆನೆ ಈ ಏರಿಯಾದಾಗ ನಾವು ಹಿಂಗ್ ಬೆಳೆಸಿದ್ ನೋಡಿಲ್ಲ. ಗಿಡ ಸಣ್ಣವರೇ ಇರ್ತಾವ, ಇಲ್ಲ ಒಂಕಟಿಂಕ ಇರ್ತಾವ. ಸಾಗವಾನಿ ಗಿಡ ನೀಟಾಗಿ ಬಂದ್ರೆ ಕೆಲ್ಸಿಗೆ ಬರ್ತಾವ್ರಿ. ಅವ್ರು ಜರ ಒಂಕಟಿಂಕ ಬಂದು ಅಂದ್ರೆ ಕೆಲ್ಸಿಗೆ ಬರಲ್ರಿ, ಅವ್ರು ಸಾಮಾನ್ ಆಗಲ್ಲ. ಹಂಗಾಗಿ ಅವ್ರು ಬಹಳ ತಾರೀಫ್ ಮಾಡ್ರು, ಅವ್ರು ಚಲೋ ಲಾಭ ಆಗ್ಯದಂತ್ರಿ. ಆಮೇಲೆ ಚೋರ್ಗಸ್ತಿಯವ್ರ ನೋಡ್ರಿ, ಈಗ ಈ ತೇಗ ಅನ್ನುವಂತದ್ದು ಏನದ, ಟೀಕ್ ಸಾಗವಾನಿ ನಾವ್ ಏನಂತೀವಿ, ಇದು ಎಲ್ಲಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು, ಎಲ್ಲಿ ಹಸಿ ಹೆಚ್ಚಿಗಿರ್ತೈತಿ, ಆರ್ದ್ರತೆ ಎಲ್ಲಿ ಇರ್ತೈತಿ, ಅಲ್ಲಿ ಅಗದಿ ಚಲೋ ಹೊತ್ತಿನಾಗೆ ಬರುವಂತದ್ದು ನೋಡ್ತೀವಿ. ಸಾಮಾನ್ಯವಾಗಿ ನಾವು ಟೀಕ್ ತರುದಿತ್ತು ಅಂತಂದ್ರೆ ಅಂತಹ ಪ್ರದೇಶಗಳಿಂದನೇ ಟೀಕ್ ತಗೊಂಡು ಬರ್ತೀವಿ, ಒಳ್ಳೆ ಗುಣಮಟ್ಟದ ಇರ್ತದೆ ಅಂತ ಹೇಳಿ. ಈಗ ನೀವು ಇಲ್ಲಿ ನಮ್ಮ ಭಾಗ ನೋಡಿದ್ರೆ ಇಲ್ಲಿ ಯಾವತ್ತು ಬಿಸಿಲಿರುವಂತದ್ದು, ಹವೆ ಒಳಗೆ ಸಹಿತ ನಮಗೆ ತೇವಾಂಶ ಕಾಣಿಸಂಗಿಲ್ಲ. ಇಂತಹ ಸಂದರ್ಭದೊಳಗೆ ನೀವು ಯಾವ ರೀತಿ ಅವುಗಳನ್ನ ಬೆಳೆದ್ರಿ, ಯಾರು ನಿಮಗೆ ಸಹಾಯ ಮಾಡಿದ್ರು? ನಮ್ ಮನೆಯವರೇ ನಮ್ಗೆಲ್ಲ ಬೆಳಿಲಿಕ್ಕೆ ಸಹಾಯ ಮಾಡೋದು. ಫಾರೆಸ್ಟ್ ದವರಿಗೆ ಒಂದ್ಸರಿ 2 ಸರಿ ಕೇಳಿದೇವ್ರಿ ಅಷ್ಟೇ. ಅದಾದ್ಮೇಲೆ ನಮಗೆ ಅದೊಂದು ಹವ್ಯಾಸನೇ ಇತ್ತು ರೀ. ನಮ್ಮ ತಂದೆಯವರು ಇದ್ರಿ, ಗಿಡದ ಮೇಲೆ ಬಹಳ ಪ್ರೇಮ ಅವರು. ಯಾವುದೇ ಗಿಡ ಇರಲಿ ಗಿಡಕ್ಕೆ ಬಹಳ ಪ್ರೇಮ ಅವರು. ಈಗ ನಮ್ಮ ಹೊಲದಾಗ ಬೇಸಿಗಾಗ್ರಿ ಇಲ್ಲಿ ಹೊರಗೆಲ್ಲ 42-43 ಇದ್ದಿದ್ದು ಉಷ್ಣ, ನಮ್ಮಲ್ಲಿ ಹೋದ್ರೆ 30 ಅನ್ನಿಸ್ತದ್ರಿ. ಅಷ್ಟು ತಂಪ್ರಿ, ಬರೀ ಗಿಡನೇ ಗಿಡ ರೀ ಎಲ್ಲಾ ಕಡೆ. ತೋಟದಾಗ ಹೋದ್ ಕೂಡ್ಲೇನೆ ಹೊರಗೆ ಬರಬಾರದ ಅನ್ನಿಸ್ತದ್ರಿ. ಆ ಟೈಪ್ ನಾವು ಗಿಡಕ್ಕೆ ಬಹಳ ಜಾಸ್ತಿ ಮಹತ್ವ ಕೊಟ್ಟೇನ್ರಿ. ಯಾವಾಗಲೂ ಸುರುವಿನ ಹಿಡಿದು ಯಾವಾಗ ತೋಟ ನಾ ಮಾಡ್ಲಿಕ್ಕೆ ಶುರು ಮಾಡ್ದೆ ಅವಾಗಿನ ಹಿಡಿದು ಗಿಡದ ಮೇಲೆ ಬಹಳ ಪ್ರೇಮ. ಈಗಂತೂ ಮತ್ತ ಹೊಸದಾಗಿ ಎಲ್ಲಾ ಮಾಡ್ಕೋತ ಎಲ್ಲಾ ಸಾಕಾಗಿ ಪಾಮ್ ಮಾಡಿನ್ರಿ. ಹ್ಮ್ರಿ, ಈಗ ಪಾಮ್ ಅದು ತೆಂಗಿನ ಗಿಡ ಟೈಪೇ ಗಿಡ ರೀ ಅದನ್ನು. ಅದು ನಿರಂತರ ಬೆಳೆ ಬರೋದದು, ತಿಂಗಳ ತಿಂಗಳ ಪ್ರತಿ ತಿಂಗಳ ಬರ್ತದ ಅಂದ್ರ ಅದೇ ಯಾಕೆ ಮಾಡದ ಅಂದ್ರಿ, ನಮ್ಮಲ್ಲಿ ಇರೋ ನೀರಿಗೆ ಅದಕ್ಕೆ ಬರೋಬರ ಆಗ್ತದ. ಮತ್ತ ಮಂಗನ ಕಾಟ ಇವೆಲ್ಲ ಕಳ್ಳರ ಕಾಟ ಇರೋದಿಲ್ಲ ಇರೋದಿಲ್ಲ ಅಂತ ಹೇಳಿ ಅಂದ್ರೆ ಅದಕ್ಕೆ ಮುಳ್ಳು ಜಾಸ್ತಿ ರೀ. ಅದು ಯಾರು ಕದಿಯಂಗಿಲ್ಲ, ಯಾರ್ದು ಒಯ್ದು ಯಾರು ಮಾರಾಟ ಮಾಡಂಗಿಲ್ಲ, ಹಂಗೆಲ್ಲ ಆಗ್ತದ. ನಿರಂತರ ಲಾಭ ಆಗ್ತದ ಅಂತ ಹೇಳಿ ಬೇರೆ ಕಡೆ ಎಲ್ಲ ಒಂದು 3 ದಿನ ಎಲ್ಲೆಲ್ಲಿ ತೋಟ ಅವ ಅಲ್ಲೆಲ್ಲ ಸರ್ವೆ ಮಾಡಿ ನೋಡ್ಕೊಂಡು ಬಂದೇವ್ರಿ. ಎಲ್ಲ ಕಡೆ ನೋಡಿ ಬಂದು ಇದು ನಾ ಮಾಡಬಹುದು ಅಂತ ಹೇಳಿ ತಿಳಿದು 2018 ಪ್ಲಾಂಟೇಶನ್ ಮಾಡಿದ್ರಿ 4 acres. ಯಾರ ಕಡೆಯಿಂದ ತಗೊಂಡ್ ಬಂದ್ರಿ? ಅದು 3F ಐಲ್ ಅಂತ ಹೇಳಿ ಐಲ್ ಪಾಮ್ ದವ್ರ ಅದೊಂದು ಇದನ್ನೇ ಅದ ರೀ ಕಂಪನಿ, ನಮ್ ಸರ್ಕಾರದ ಅದಕ್ಕ ಟೈಅಪ್ನು ಅದಾರೆ. ಅವ್ರಿಂದ ಹಾರ್ಟಿಕಲ್ಚರ್ ಕೇಳಿದಾಗ ಅವ್ರ ಆ ಕಂಪನಿಗೆ ಮಾತಾಡಿದ್ರು, ನಮಗೂ ಅವರಿಗೆ ಹೊಂದಾಣಿಕೆ ಮಾಡಿ ಅವ್ರು ಬಂದು ನಮ್ಮ ಹೊಲ ಸರ್ವೆ ಮಾಡಿ ಅಗಿ ಕೊಟ್ರಿ. ಕಂಪನಿಯವರೇ ಅಗಿ ಕೊಡ್ತಾರ್ರಿ, ಆದ್ರೆ ಸರ್ಕಾರ ಪೂರಾ ಅಗಿದ ಎಷ್ಟು ರೊಕ್ಕ ಅದ ಸರ್ಕಾರ ಕೊಡತ್ರಿ, ನಮಗ ಅಗಿ ಫ್ರೀನೇ ಕೊಟ್ಟಂಗ. ನಿಮಗೆ ಉಚಿತವಾಗಿ ಸಿಕ್ಕ? ಉಚಿತವಾಗಿ ಸಿಕ್ಕ. ಎಷ್ಟು ಎಕರೆದೊಳಗೆ ಹಾಕಿರ್ತಾವ? 4 acres. 4 acres 228 ಗಿಡ ಕೊತ್ತಾವ್ರಿ. ಒಂದ್ 28 ಗಿಡ ಒಂದ್ಸಲ ನೀರ್ ಕೊರತೆ ಆದಾಗ ಹೋದವ್ರಿ. ಈಗ 200 ಗಿಡ ಅವ್ರಿ. ಆ 200 ಗಿಡಕ್ಕೂ ಈ ಹೋದ ವರ್ಷ ಹೊಟ್ಟೆ ಮಳೆ ಬರ್ಲಿಲ್ಲಲ್ರಿ, ಅದು ಮತ್ತೆ ನಮಗ್ ಸರ್ ಮಾಡ್ತಾ ಇದ್ದು ಮಾಡಿ ಹೋಯ್ತ್ರಿ ಅಂತ ನೋಡಿ ಅಂದ್ರ ಸುಳಿ ತನ ಒಣಗಿ ಹೋದ್ರಿ ಅಂದ್ರೂ ಕಾಯ್ಕೊಂಡಿವಿ. ಈಗ ಮತ್ತ ಅದಕ್ಕೆಲ್ಲ ಬಾವಿ ಒಳಗೆ ನೀರ್ ಇರಲಿಲ್ಲ ನಿಮಗೆ? ಏನು ಇರ್ಲಿಲ್ಲ, 3 ದಿನ ಏನು ಇರ್ಲಿಲ್ಲ. ತಂದ ಬಿಸಿಲು ಬೇರೆ, ಹ್ಮ್ರಿ, ತಂದ ಹಾಕ್ಬೇಕಂದ್ರ ಸುತ್ತಾನು ನೀರ್ ಇಲ್ರಿ, ಅಲ್ಲಿ ಬೊಸ್ಗ ಕೆರೆ ಒಣಗ್ತಿರಿ ಪೂರ. ಹಾಂ, ಹಂಗಾಗಿ ಉಳ್ದವ್ರಿ. ಈಗ ಮತ್ತ ಈಗ ಬೆಳೆ ಹೆಂಗದ? ಈಗ ಸಾಕಷ್ಟು ಮಳೆ ಆಗ್ಯದ, ಸಾಕಷ್ಟು ನೀರ್ ಅದಾವ ನಿಮ್ಮಲ್ಲಿ ಈಗ? ಈಗ ಬಿಡಲ್ರಿ, ಮತ್ತ ಅದಕ್ಕೆ ಹೆಂಗಿತ್ತು ಹಂಗ ಮಾಡ್ತೀವ್ರಿ. ಈಗ ತಾಂತ್ರಿಕವಾಗಿ ನಿಮಗೆ ಸಹಾಯ ಬೇಕಿತ್ತಂದ್ರ ಕಂಪನಿಯವರೇ ಮಾಡ್ತಾರ? ಕಂಪನಿಯವರು ಪ್ರತಿನಿಧಿಗಳು ಏನಾದ್ರು ಪ್ರತಿ ತಿಂಗಳಿಗೆ ಒಂದ್ಸಲ ಕಂಪನಿಯವರು ಬರ್ತಾರ, ಬಂದ ಹೋಗ್ತಾರೆ. ಈಗ ಮತ್ತೆ ಅವರಿಗೆ ಮಾರಾಟ ಮಾಡೋದು ಹಣ್ಣು ಬಂದಿತ್ತು ಅಂದ್ರೆ ಹೇಳ್ತಾರೆ 3 ಕಟಾವು ಮಾಡ್ರಿ ಅಂತ. ನಾವು ಮಾಡಿಟ್ಟೇವ ಅಂದ್ರೆ ಅವ್ರ ಗಾಡಿ ಕಳಿಸ್ತಾರೆ, ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ನೀವು ಕೊಯ್ಲು ಮಾಡ್ಬೇಕು, ಅವರು ತಗೊಂಡು ಹೋಗ್ತಾರೆ. 18 ಹಚ್ಚಿದ್ರಿ, 3 ಬಿಟ್ಟು ಕಾಯಿ ಚಾಲು ಆಯ್ತ್ರಿ. 21 ಕಾಯಿ ಚಾಲು ಆಗಿತ್ರಿ. 21-22 ಒಂದ್ ವರ್ಷನ್ಯಾಗ 20 ಕಾಯಿ ಕಡದ್ರಿ. ಹಾಂ, 20 ಆಯ್ತು. ಆಮೇಲ ಇದು ನೀರಿನ ಹೊಡೆತ ಬಿದ್ದು ಮತ್ತ ಕಾಯಿ ಹೋಯ್ತ್ರಿ. ಅದ್ರ ಆರ್ಥಿಕತೆ ಹೆಂಗಂತೀರಿ? ಅದು ಎಷ್ಟು ಬೆಲೆ ಆಗ್ತದ ಅದಕ್ಕೆ? ಒಂದು ಟನ್ಗೆ ಆಯ್ತು, ಒಂದ್ ಕೆಜಿಗೆ ಎಷ್ಟು ಬೆಲೆ? 13,000 ಟನ್ ರೀ. 13,000 ಟನ್ ರೀ, ಒಂದ್ ಟನ್ಗೆ 13 ಕಿಲೋ ಅಂದಂಗ. ನಮ್ದು ಪ್ರತಿ ತಿಂಗಳಿಗೆ 2 ಟನ್ ಮಾಲ್ ಹೋತಿತ್ರಿ. ಅದು ಒಂದ್ 5-6 ತಿಂಗಳು ಹೋಯ್ತ್ರಿ. ವರ್ಷ ಪೂರ್ತಿ ಆಗುವಂತದ್ದ? ವರ್ಷ ಪೂರ್ತಿ, ಯಾವ ಸೀಸನ್ ದಾಗ ಬಿಡಪ್ಲೇನೆ ಇಲ್ರಿ. ಅಂದ್ರೆ ಯಾವುದೇ ರೈತರು ಮಾಡಬಹುದು ಇದನ್ನ? ಎಲ್ಲಾ ರೈತರು ಮಾಡಬಹುದು. ನಿಮ್ಮ ಸುತ್ತಮುತ್ತಲು ನಿಮಗೆ ನೋಡ್ಕೊಂಡು ಮತ್ತೆ ಏನಾದ್ರು ಮಾಡಿದ್ರ? ನೀರಿಲ್ರಿ, ನೀರ್ ಇರಲಾರ್ದಕ್ಕೆ ಸಮಸ್ಯೆ. ನೀರ್ ಇದ್ದವ್ರು ಬಹಳ ಮಂದಿ ಮಾಡ್ಯಾರಿ. ನಮ್ದು ನೋಡ್ಲಕ್ಕರೆ ಬಹಳ ಮಂದಿ ಬಂದಾರ್ರಿ, ಬಂದ್ ನೋಡ್ಕೊಂಡು ಹೋಗ್ಯಾರ. ಇನ್ನೂ ಬರ್ತಾನೆ ಹರ. ಆದ್ರೆ ನೀರ್ ಇದ್ದವ್ರಿಗೆ ನಮ್ ಸಲಹೆ ಏನದ ಅಂದ್ರ, ಹೊಲ ಇರ್ಬೇಕು. ಬನ್ನಿಯವ್ರಿಗೆ ಹೊಲ ಮಾಡೋದಾಗಬಾರ್ದು, ಅವ್ರ ಹೊಲದಾಗ ನೀರ್ ಇರ್ಬೇಕು. ಅವ್ರು ಈ ಗಿಡ ಮನುಷ್ಯಾಗಿಟ್ಟು ಮೇಂಟೆನೆನ್ಸ್ ಮಾಡಿದ್ರು ಅಂದ್ರ, ಆಳ ಮನುಷ್ಯ ಅದು ಆಗ್ಯದ್ರಿ, ಇದು ಆಗ್ಯದ್ರಿ, ನಾ ಹೋಗಿಲ್ರಿ, ನಾ ಬಂದಿಲ್ರಿ ಅಂತ ಹೇಳೋದು, ಮಾಲ್ ಆಗಿಲ್ರಿ ಅಂತ ಹೇಳೋದು ಯಾವುದೂ ಆಗಲ್ಲ. ನೀವು ಎಲ್ಲಿದ್ರು ನಿಮ್ಮ ಅಕೌಂಟಿಗೆ ರೊಕ್ಕ ಜಮಾ ಆತಾವ. ಮಾಡ್ಬೇಕಾದ್ರೆ ಹೊಲದವ್ರು ಮಾಡೋದು ಆಗ್ಲಾರ್ದವ್ರು ಇದು ಮಾಡೋದು ಬಹಳ ಚಲೋ. ಅಂದ್ರೆ ಯಾವತ್ತು ಒಂದ್ ಸ್ವಲ್ಪ ಕಾಳಜಿ ಪೂರ್ವಕವಾಗಿ ನೋಡ್ಕೊಳ್ಬೇಕು. ಆದ್ರೆ ಎಲ್ಲ ವ್ಯವಸ್ಥೆ ಆಗ್ಬೇಕು, ಡ್ರಿಪ್ ಮಾಡ್ಬೇಕು, ನಿರಂತರ ನೀರಿನ ವ್ಯವಸ್ಥೆ ಆಗ್ಬೇಕು. ಡ್ರಿಪ್ ನ್ಯಾಗ ಗೊಬ್ಬರ ವ್ಯವಸ್ಥೆ ಆಯ್ತು ಅಂದ್ರೆ ಆಯ್ತ್ರಿ, ಕಾಯಿ ಆದಂಗ ಕಾಯಿ ಕಡ್ಕೊತ ಹೋಗೋದಿರ್ತದ್ರಿ, ಮತ್ತೇನಿರಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡೋರು? ನಾವು ಮನೆಯವರೇ ಮಾಡ್ತೇವ್ರಿ. ಮನೆಯವ್ರು ಎಷ್ಟು ಜನ ಇದ್ರಿ ಎಲ್ಲಾರು ಕೂಡಿ? ನಮ್ಮ ಮನೆಯವರು ನಾವ್ರಿ. ಮತ್ತೆ ಈಗ ದಿನಗೂಲಿ ಮೇಲೆ ಲೇಬರ್ಗಳು ನಾಲ್ಕು ಐದು ಲೇಬರ್ಗಳು ಬರ್ತಿರ್ತಾರೆ. ಕೆಲಸ ನೋಡಿ ಹಚ್ಚದ್ರಿ, ಯಾವಾಗ ಕೆಲಸ ಇರ್ತದ ಅವಾಗ ಕೆಲಸ ಹಚ್ಚುವಂತದ್ದು. ಅಂದ್ರೆ ಈಗ ತಾಳೆ ಬೆಳೆ ಬೆಳೆಯೋದು ಚಲೋ ಅಂತೀರಿ? ಹ್ಞೂ, ಯಾವುದೇ ಕಿರಿಕಿರಿ ಇರಲ್ಲ ಅಲ್ರಿ. ಹ್ಞೂ, ಈಗ ಅವ್ರೇನು ಕಂಪ್ನಿಯವರು ನಿಮಗೆ ಹೇಳಿದ್ರಲ್ಲ, ಅದೇ ಸಮಯಕ್ಕೆ ಅವರು ಸರಿಯಾಗಿ ಬರುದು ಹೋಗುದು, ಮೇಲ್ವಿಚಾರಣೆ ಮಾಡುದು, ಆಮೇಲೆ ಉತ್ಪನ್ನ ತಗೊಂಡು ಹೋಗುದು, ಆಮೇಲೆ ಅದ್ರ ಪೇಮೆಂಟ್ ಮಾಡುದು, ಯಾವ್ದು ಏನು ಗೊತ್ತಿಲ್ಲದಂಗೆ ನಡೆದಿರ್ತದ್ರಿ? ಏನು ಗೊತ್ತೇ ಆಗಲ್ರಿ. ಅಷ್ಟು ಸರಳ, ಅಷ್ಟು ಸರಳ. ಆದ್ರೆ ಏನು, ನಾವು ಹೊಲದೊಳಗ ಇದ್ದು ಅದ್ರ ದೇಖರೇಖೆ ಮಾಡ್ಬೇಕು. ನಾವ್ ಎಷ್ಟು ಚಂದ ನೋಡ್ಕೋತೀವೋ ಅದಕ್ಕ ಅಷ್ಟು ಲಾಭ ರೀ ನಮ್ಗೆ. ಒಂದ್ ಗಿಡಕ್ಕ ಒಂದ್ ಕಾಯಿ 2 ಕಿಲೋ ಹಿಡ್ಕೊಂಡು ಚಾಲು ಆತದ್ರಿ. ಮೂರನೇ ವರ್ಷಗಿ ಒಂದ್ ಗಿಡದಾಗ ಕಾಯಿ ಚಾಲು ಆಯ್ತು ಅಂದ್ರೆ 2 ಕಿಲೋ ಇರ್ತದ್ರಿ ಅದು. 2 ಕಿಲೋ 3 ಕಿಲೋ ಬರ್ತದ್ರಿ. 5-6 ವರ್ಷ ಹೋಯ್ತು ಅಂದ್ರೆ 20 ಕಿಲೋ ಬರ್ತದ್ರಿ. ಅದೇ ಕಾಯಿನೇ 20 ಕಿಲೋ ಆತದ. 8, 9, 10 ವರ್ಷ ಆಯ್ತು ಅಂದ್ರ 35 ಹಿಡಿದು 75 ತನ ಆತರ ಒಂದೇ ಕಾಯಿ. ಈಗ 18 ತಾವ್ ಹಚ್ಚಿರಿ ಈಗ 6 ವರ್ಷ. ಎಲ್ಲಿ ತನಕ ಇದನ್ನ ಬೆಳೆಸಬಹುದು ಅಂತಾರ? 30 ವರ್ಷ ತನಕ. ಒಂದ್ಸಲ ಹಚ್ಚಿದ್ರೆ 30 ವರ್ಷ. ನಿಶ್ಚಿತ. ಇದ್ರ ಬಗ್ಗೆ ನೀವೇನಾದ್ರೂ ಅಧ್ಯಯನ ಮಾಡಿರಿ, ಎಲ್ಲರ ಯಾರ ವಿಜ್ಞಾನಿಗಳಿಗೆ ಕೇಳಿರಿ ಅದ್ರ ಬಗ್ಗೆ. ಅವ್ರದ್ದು ಕಂಪನಿಯವ್ರ ಕಡೆಯಿಂದ ಪಾಠಶಾಲೆಗಳು ಅವರಿ ಎಲ್ಲ ಈ ಹೈದರಾಬಾದ್ ಕಾದವೆಲ್ಲ ಅಲ್ಲೆಲ್ಲ ಹೋಗಿದ್ದೇವ್ರಿ. 3 ತಿಂಗಳು ತಿರುಗಾಡಿದೇವು. ನಮಗ್ ಬಂದಿದ್ದು ಸಮಸ್ಯೆ ಅಂದ್ರೆ ನಿಸರ್ಗ. ನಿಸರ್ಗದ್ದು ನಿಸರ್ಗ ಒಂದು ಸಾಥ್ ಕೊಟ್ಟರೆ ಅದು ಬಹಳ ಬೆಸ್ಟ್ ಬೆಳೀರಿ. ಇನ್ ಅದ್ರೊಳಗ ಇತರ ನಾವು ಮತ್ತ ಹತ್ತಿ ತೊಗರಿ ಅದ್ರೊಳಗ ನಾವು ಬೆಳಿಬಹುದ್ರಿ. ಈಗ ಮತ್ತ ಬಹಳ ಸಾರಿ ನಾ ಪ್ರಯತ್ನ ಯಾವ್ದಾದ್ರು ಮಾಡ್ತಾನೆ ಇರ್ತೀನಿ. ಮೊದಲು ನಾನು ಪಾಕೆಟ್ದಾಗ ತೊಗರಿ ಹಾಕಿ ಅಗಿ ಮಾಡಿ ನರ್ಸರಿ ಮಾಡಿ ತೊಗರಿ ಬೆಳೆದಿನ್ರಿ. ಎಕರೆಕ 11 ಕ್ವಿಂಟಲ್ ಬೆಳೆದಿನಿ. ಈಗ ಮತ್ ಈ ವರ್ಷನು ಅದ್ರೊಳಗ ನರ್ಸರಿ ಮಾಡಿ ಇಟ್ಟಿನ್ರಿ. ಈಗ ಮಳೆ ಬಂದ್ಮೇಲೆ ಹಚ್ಚಬೇಕು. ಈಗೇನು ತಾವು ತಾಳೆ ಹೇಳಿದ್ರಲ್ಲ, ಇದನ್ನ ಮತ್ತೇನು ವಿಸ್ತಾರ ಮಾಡ್ಬೇಕಂತದನೋ ಅಥವಾ ಇಷ್ಟು ಅಡ್ಡಿ ಇಲ್ಲ ಸಾಕು ಅಂತ ಹೇಳಿ? ನೀರು ಜಾಸ್ತಿ ಇದ್ರೆ ನಾ ಎಷ್ಟು ಬೇಕೋ ಅಷ್ಟು ಹಚ್ತೀನಿ. ನೀರು ಮತ್ತೆ ಮಳೆ ಮೇಲೆ ನೀವು ಅವಲಂಬನೆ ಆಗಿರುವಂತದ್ದು. ಮಳೆ ಬಂತಪ್ಪ ಅಂತಾರೆ ಬಾವಿ ತುಂಬುತ್ತದ, ಬೋರ್ವೆಲ್ ನೀರು ಬರ್ತಾವ. ಈಗ ಮತ್ತೆ ಏರುಪೇರು ಆಗುವಂತವನೇ ಇವೆಲ್ಲ, ಸಹಜವಾಗಿ ಏರುಪೇರು ಇದ್ದೇ ಇರ್ತಾವನು ನೋಡ್ತಾ ಇದ್ದೀವಿ, ಒಮ್ಮೆ ಹೆಚ್ಚು ಒಮ್ಮೆ ಕಡಿಮೆ. ಆದ್ರೂ ಕೂಡ ಈಗ ಏನು ನೀವು ಮಾಡ್ತಾ ಇದ್ರಿ ಇದು ಸಾಕಂತ ಅನಿಸ್ತದೆ. ಈಗೇನು ನಿಮಗ ಸಂಪನ್ಮೂಲ ಅದ ಅಷ್ಟಕ್ಕ ಈಗೇನು ನೀವು ಬೆಳೀತಾ ಇದ್ರಿ ಅದು ಸಾಕನಿಸ್ತದೆ. ಪ್ರಯತ್ನ ಬಿಟ್ಟಿಲ್ರಿ, ಸೋತರ್ನು ಬಿಟ್ಟಿಲ್ಲ, ಗೆದ್ದರ್ನು ಬಿಟ್ಟಿಲ್ರಿ. ಚಂದ ಮಾಲಾದ್ರೂ ಬೆಳೆದಿದ್ದೇವು, ಆಗ್ಲಾರದೆ ಇದ್ದಾಗನು ಮಾಡಿದೆವು, ಪ್ರಯತ್ನ ಮಾಡಿದೆವು, ಬಿಟ್ಟಿಲ್ಲ. ಬಾರಿ ಅಲ್ಲ, ಒಣಗಿ ಹೋದ್ರು ಕೈ ಸುಟ್ಕೊಂಡು ಸುಮ್ ಕುಂತಿಲ್ರಿ. ಮಾಡ್ತಾನೆ ಇದ್ದೀವಿ, ಆದ್ರೆ ನಿರಂತರ ನೀರಿಲ್ಲ. ಶಿವಲಿಂಗಪ್ಪ ಅವರು, ಈಗ ರೈತರು ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಹೇಳ್ತೀರಿ? 9954870671. ಆತ್ಮೀಯರೇ, ಶಿವಲಿಂಗಪ್ಪ ಚೋರಗಸ್ತಿ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945870671. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಶಿವಲಿಂಗಪ್ಪ ಚೋರಗಸ್ತಿ ಅವರೇ, ನಮ್ಮ ರೈತ ಬಾಂಧವರಿಗೆ ತಮ್ಮ ಸುದೀರ್ಘವಾದಂತಹ ಕೃಷಿ ಅನುಭವಗಳನ್ನ ಸ್ವಲ್ಪ ಸಮಯದೊಳಗ ಹಂಚಿಕೊಂಡಿದ್ದೀರಿ. ಬಹಳ ಅಮೂಲ್ಯವಾದಂತಹ ಅನುಭವ ತಮ್ಮದು. ನೀರಿನ ಒಂದು ಕೊರತೆಯಿಂದ ಎಷ್ಟೆಲ್ಲಾ ಸಮಸ್ಯೆಗಳು ನಮಗೆ ಉದ್ಭವ ಆಗ್ತಾವ ಅನ್ನುವಂತಹ ಒಂದು ವಿಚಾರಕ್ಕೆ ತಾವೇ ಸಾಕ್ಷಿ ಅಂತ ಹೇಳಿ ಹೇಳ್ಬಹುದು. ಮಳೆ ಇದ್ರೆ ನಮಗ ನೀರು ಸಿಗ್ತದ, ನೀರಿನ ಮೂಲಕ ಬೋರ್ವೆಲ್ ಇರ್ಬಹುದು, ಬಾವಿ ಇರ್ಬಹುದು, ಎಲ್ಲದಕ್ಕೂ ಅದೇ ಮೂಲ. ಒಂದ್ ವೇಳೆ ಮಳೆ ಇಲ್ಲ ಅಂತಂದಾಗ ನಾವು ಬಹಳ ಕಷ್ಟಪಡಬೇಕಾಗ್ತದ. ಇಲ್ಲಿ ಒಂದು ದೊಡ್ಡ ಪಾಠ ಅದ ಏನು ಅಂತಂದ್ರ, ಮಳೆ ನೀರು ನಮಗೆ ಯಾವಾಗ ಸಿಗ್ತದ, ಎಲ್ಲಿ ಸಿಗ್ತದ, ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅನ್ನುವಂತಹ ವಿಚಾರ ಇಲ್ಲದ. ಅದಕ್ಕೆ ರೈತ ಬಂಧವರು ಇದ್ರ ಕಡೆ ಬಹಳ ಗಂಭೀರವಾಗಿ ವಿಚಾರ ಮಾಡಿ ತಮ್ಮ ಏನು ಹೊಲ ಏನದಲ್ಲ ಅದನ್ನ ಒಂದು ಟ್ಯಾಂಕ್ ರೂಪದೊಳಗೆ ಬದಲಾವಣೆ ಮಾಡ್ಕೊಂಡು ಬಿಡಬೇಕು. ಏನ್ ನೀರು ಬಿದ್ದಿದ್ದು ಅದರೊಳಗೆ ಸಂಗ್ರಹ ಆಗಬೇಕು. ಆ ಸಂಗ್ರಹ ಆದಂತಹ ನೀರು ನೆಲದೊಳಗೆ ಇಳಿದು ಸುಮಾರು ದಿನಗಳವರೆಗೆ ಅದು ನಿಮ್ಮ ಬೆಳೆಗೆ ಅನುಕೂಲ ಕೊಡುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಚೆಕ್ ಡ್ಯಾಮ್ಗಳನ್ನ ಮಾಡ್ಕೊಳ್ಬೇಕು, ಕೃಷಿ ಹೊಂಡಗಳನ್ನ ತಕ್ಕೊಳ್ಬೇಕು, ಆಮೇಲೆ ಏನು ನಾಲೆಗಳು ಅವು ಏನಿರ್ತಾವ ಅವುಗಳನ್ನು ಕೂಡ ರಿಪೇರಿ ಮಾಡಿ, ಒಡ್ಡು ವಾರಿಗಳನ್ನ ರಿಪೇರಿ ಮಾಡಿ ತಾವು ವ್ಯವಸ್ಥೆ ಮಾಡಿಕೊಂಡ್ರೆ ನೀರು ಯಾವಾಗ ನಿಮಗೆ ಸಿಗ್ತದ ನಿಶ್ಚಿಂತರಾಗ್ತೀರಿ ಅನ್ನುವಂಥ ಒಂದು ವಿಚಾರ ಏನು ಶಿವಲಿಂಗಪ್ಪ ಚೂರಗಸ್ತಿ ಅವರು ಹೇಳಿದ್ದಾರೆ, ಅದನ್ನ ತಾವು ಕೂಡ ಅನುಸರಿಸಿರಿ ಅಂತ ಹೇಳಿ ಭಾವಿಸ್ತೀವಿ. ಅದರ ಜೊತೆಗೆ ಹೊಸ ಬೆಳೆ ತಾಳೆ ಬೆಳೆ ಬಗ್ಗೆ ಅವರು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಾರೆ. ಯಾರ್ಯಾರಿಗೆ ಬೆಳಿಬೇಕು ಅಂತ ಅನಿಸ್ತದ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದುವರಿಬಹುದು ಅಂತ ಹೇಳಿ ಹೇಳ್ತಾ ಏನು ಚೋರ್ಗಸ್ತಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ.